10-15 ಹೊರದೇಶ ಕೂಡ ಸಪ್ಲೈ ಮಾಡ್ತಾ ಇದೀವಿ. ಅಲ್ಲಿ ಕೂಡ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸಿಹಿ ಗೆಣಸು, ಅಂಬಿನ ಗೆಣಸು, ಟೊಮೊಟೊ, ಸ್ಟ್ರಾಬೆರಿ ಅವಕ್ಕೆಲ್ಲ ಉಪಯೋಗಿಸಿದ್ದಾರೆ. ಅಲ್ಲೂ ಟೆಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲನೂ ಬಂದಿದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದ್ದೀವಿ, ಸರ್ಟಿಫಿಕೇಟ್ ಇದೆ. ಸಾಯಿಲ್ ಸೈನ್ಸ್ ಭೂಪಾಲ್ ಅಲ್ಲಿ ಕೂಡ ಮಾಡಿಸಿದ್ದೀವಿ. ಆಮೇಲೆ ಸಿರಿಕಲ್ಚರ್ KSSRDI ತಲಗಟ್ಪುರ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿದ್ದೀವಿ. ಎಲ್ಲ ಕಡೆನೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಉಪಯೋಗಿಸ್ತಿರೋ ರೈತರು ಕೂಡ ಚೆನ್ನಾಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮೂಟೆಗಟ್ಟಲೆ ಬೈ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧುರು, ಈಗ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯ ಕೃಷಿ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಅರ್ಜುನ್ ಸೂಲಗಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ನವೀನ್ ಕುಮಾರ್ ಕದ್ರಿ. ರೈತ ಬಂಧವರೇ, ಶರಣ ಶರಣಾರ್ಥಿಗಳು, ಈಗ ನಾನು ಬಾಗಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ದೇನೆ. ಇಲ್ಲಿಯ ಕೃಷಿ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಅರ್ಜುನ್ ಸೂಲಗಿತ್ತಿಯವರು ನನ್ನ ಜೊತೆಯಲ್ಲಿದ್ದಾರೆ. ಅವರು ಫಾಲ್ ಆರ್ಮಿವರ್ಮ್ ಹುಳುವಿನ ಸಮಗ್ರ ನಿರ್ವಹಣೆ ಬಗ್ಗೆ ಒಂದಷ್ಟು ಮಾಹಿತಿ ನೀಡಲಿದ್ದಾರೆ. ಡಾಕ್ಟರ್ ಅರ್ಜುನ್ ಸೂಲಗಿತ್ತಿಯವರೇ, ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ, ನಮಸ್ಕಾರಗಳು. ಇದು ಡಾಕ್ಟ್ರೆ, ಈ ಇತ್ತೀಚೆಗೆ ನಾವು ಗೋವಿನ ಜೋಳದಲ್ಲಿ ಆಕ್ರಮಣಕಾರಿ ಪರಕೀಯ ಕೀಟ ಅಂದರೆ ಈ ಫಾಲ್ ಆರ್ಮಿ ವರ್ಮ್ ಅಂತ ಒಂದು ಕೇಳ್ತಾ ಇದ್ದೇವೆ. ಇದರ ಬಾಧೆ ಹೆಚ್ಚಾಗಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ತಿಳಿಸಬೇಕಾಗ್ತದೆ, ಯಾಕಂದರೆ ರೈತರು ಇದರ ಒಂದು ಬಹಳ ತೊಂದರೆಯಲ್ಲಿ ಸಿಲುಕಿದ್ದಾರೆ, ಬಹಳ ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ. ಅದರಿಂದಾಗಿ ಡಾಕ್ಟರ್ ಅರ್ಜುನ್ ಸೂಲಗಿತ್ತಿಯವರೇ, ಈ ಫಾಲ್ ಆರ್ಮಿ ವರ್ಮ್ ಹುಳುವಿನ ಸಮಗ್ರ ನಿರ್ವಹಣೆ ಹೇಗೆ ಅಂತ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ನಾವು ವಿವಿಧ ಜಿಲ್ಲೆಗಳಲ್ಲಿ ಅಂದರೆ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರತಕ್ಕಂಥ ಗೋವಿನ ಜೋಳದಲ್ಲಿ ಈ ಹಲವಾರು ನೀವು ಪೇಪರ್ನಲ್ಲಿ ಓದಿರಬಹುದು, ಈ ಫಾಲ್ ಆರ್ಮಿ ವರ್ಮ್ ಅನ್ನುವಂಥ ಒಂದು ಹುಳ, ಇದು ಒಂದು ವಿದೇಶಿ ಹುಳ. ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ. ಇದು ಈ ಕೀಟವು ಒಂದು ಲೆಪಿಟಾಪ್ಟ್ರಾ ಗುಂಪಿಗೆ ಸೇರಿದಂತಹ ಈ ಕೀಟವು ಅಂತಾರಾಷ್ಟ್ರೀಯವಾಗಿ ಇದನ್ನು ಒಂದು ಫಾಲ್ ಆರ್ಮಿ ವರ್ಮ್ ಅಂತ ಹೇಳಿ ವಿಜ್ಞಾನಿಗಳು ಇದನ್ನು ಗುರುತಿಸಿದ್ದಾರೆ. ಈ ಕೀಟವನ್ನು ವೈಜ್ಞಾನಿಕವಾಗಿ ಸ್ಪೋಡಪ್ಟರಾ ಪ್ರೂಜಿಫಿರಡಾ ಅಂತ ಹೇಳಿ ಕರೆಯುತ್ತಾರೆ. ಈ ಕೀಟವು ಕಳೆದ ಸಾಲಿನಲ್ಲಿಯೇ ನಮ್ಮ ಭಾರತದಲ್ಲಿ ಕಂಡು ಬಂದಿದ್ರು ಕೂಡ ಇದನ್ನು ಸ್ಥಾನಿಕ ಸೈನಿಕ ಹುಳ ಅಂತೇಳಿ ತಪ್ಪಾಗಿ ನಾವು ಕೆಲವೊಂದಷ್ಟು ಏರಿಯಾದಲ್ಲಿ ಗಮನಿಸಿರಬಹುದು. ಈ ಫಾಲ್ ಆರ್ಮಿ ವರ್ಮ್ ಹುಳವು ಇದು ಮೂಲತಃ ಒಂದು ಅಮೆರಿಕ ದೇಶದ ಕೀಡೆಯಾಗಿದ್ದು ಇದು ಚಿಲಿ, ಕೆನಡಾ, ಅರ್ಜೆಂಟೀನಾ ದೇಶಗಳಲ್ಲಿ 100 ಹೆಚ್ಚು ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತಿದ್ದು, ಇತ್ತೀಚೆಗೆ ಏಷ್ಯಾ ಖಂಡದಲ್ಲಿ ಅಂದರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಜುಲೈ 2018 ತಿಂಗಳಲ್ಲಿ ನಮ್ಮ ಈ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ಕೀಟವೊಂದು ಕಂಡು ಬರ್ತಾ ಇದೆ ಸರ್. ಫಾಲ್ ಮಾರ್ವಿವಾಮ ಕೀಟವು ಕೇವಲ ಗೋವಿನ ಜೋಳದ ಬೆಳೆಗೆ ಮಾತ್ರ ಹಾನಿಯನ್ನು ಉಂಟು ಮಾಡ್ತದೆ ಅಥವಾ ಬೇರೆ ಬೆಳೆಗಳಲ್ಲೂ ಕೂಡ ಇದು ತೊಂದರೆ ಕೊಡ್ತಾ ಇದೆಯಾ? ಇದು ಬರೀ ಗೋವಿನ ಜೋಳ ಇದಕ್ಕೆ ಮಾತ್ರ ಹಾನಿಯನ್ನು ಉಂಟು ಮಾಡ್ತದ ಹೇಗೆ ಡಾಕ್ಟ್ರೇ? ಈ ಫಾಲಾರ್ಮಿ ಅನ್ನುವಂತ ಕೀಟ ಇದು ಮೂಲತಃ ಒಂದು ಗೋವಿನ ಜೋಳದ ಕೀಟಪೇಡಿ, ಆದರೂ ಕೂಡ ಇದು 80 ಹೆಚ್ಚಿನ ಒಂದು ಬೆಳೆಗಳಲ್ಲಿ ಇದು ಹಾನಿ ಮಾಡ್ತಕ್ಕಂತ ಇದರ ಒಂದು ವರದಿಯಾಗಿದೆ. ಇದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಗೋವಿನ ಜೋಳದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಇದನ್ನು ಹೊರತುಪಡಿಸಿ ಅಂತಂತಂದ್ರೆ ಜೋಳ, ಸೋಯಾವರಿ, ಹತ್ತಿ, ಕ್ಯಾಬೇಜ್, ಸೂರ್ಯಕಾಂತಿ, ಗೋಧಿ ಹಾಗೂ ಇತರೆ ಮೇವಿನ ಬೆಳೆಗಳಲ್ಲಿ ಕೂಡ ಈ ಕೀಟದ ಬಾಧೆ ಕಂಡು ಬರ್ತಾ ಇದೆ. ಇದು ಫಾಲ್ ಮಾರ್ಮಿವಾಮ ಕೀಟವು ಇದು ತೀಕ್ಷ್ಣವಾಗಿ ಹಾಗೂ ಚುರುಕ್ಕಾಗಿ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಇದು ಹರಡ್ತದಂತ ನಾವು ಕೇಳಿದ್ದೇವೆ. ಇದು ಹೇಗೆ, ಇದ್ರ ಬಗ್ಗೆ ಒಂದು ತಿಳಿಸಿ. ಈ ಫಾಲ್ ಮಾರ್ಮಿವಾಮ ಕೀಟದ ಬಗ್ಗೆ ನಾವು ಹೇಳಬೇಕಂತಂದ್ರೆ ಈ ಕೀಟವು ಒಂದು ಅತ್ಯಂತ ಹೆಚ್ಚಿಗೆ ಮೊಟ್ಟೆಯನ್ನು ಇಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಈ ಕೀಟದ ಒಂದು ಹುಳಗಳ ಸಂಖ್ಯೆ ಜಾಸ್ತಿಯಾಗಿ ನಮಗೆ ಹಾನಿ ಆಗ್ತಕ್ಕಂಥ ಸಾಧ್ಯತೆಯೂ ಜಾಸ್ತಿ ಇದೆ. ಇದು ಹೇಗೆ ಅಂತಂದರೆ ಇದು ಒಂದು ಗುಂಪಿನಲ್ಲಿ 50-200 ಮೊಟ್ಟೆಗಳಂತೆ 10-15 ಗುಂಪಿನಲ್ಲಿ ಸುಮಾರು 1500-200 ಮೊಟ್ಟೆಗಳನ್ನು ತನ್ನ ಒಂದು 30-40 ದಿನಗಳ ಜೀವಿತಾವಧಿಯಲ್ಲಿ ಇರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಈ ಮೊಟ್ಟೆಗಳೆಲ್ಲವೂ ಒಡೆದು ಮರಿಗಳು ಬಂದು ಜಾಸ್ತಿ ಒಂದು ಪ್ರದೇಶದಲ್ಲಿ ಹಾನಿ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಕೀಟಗಳು ಗಾಳಿಯ ವೇಗದ ಜೊತೆಗೆ ತೇಲಿ ಹೋಗಬಲ್ಲ ಹಾಗೂ ಅತಿ ಕಡಿಮೆ ಅವಧಿಯಲ್ಲಿ ದೀರ್ಘ ಅಂತರವನ್ನು ಒಂದು ಕ್ರಮಿಸಬಲ್ಲಂತ ಒಂದು ವಲಸೆ ಗುಣಧರ್ಮವನ್ನು ಕೂಡ ಈ ಫಾಲ್ ಮಾರ್ಮಿವಾಮ ಹೊಂದಿದೆ ಅಂತ ನಾವು ಹೇಳಬಹುದು. ಅಂದ್ರೆ ಪ್ರಬಲವಾದ ಗಾಳಿ ಹೊಂದಿದ ಕೆಲವು ಪ್ರದೇಶ ಇದೆ, ನಮ್ಮ ಬಿಜಾಪುರ ಅಂತ ಒಂದು ಪ್ರದೇಶ. ಇಲ್ಲಿ ಗಾಳಿಯ ಒಂದು ರಭಸಕ್ಕೂ ಕೂಡ ಇದು ಹೋಗ್ತದೆ, ಹಾರು ಹೋಗ್ತದೆ ಗಾಳಿ ಜೊತೆಯಲ್ಲಿ, ಅಂತವು ಕೂಡ ಒಂದು ಸಮಸ್ಯೆ ಇದೆ ಸರ್. ಅಂದ್ರೆ ಇದು ಅತಿ ಒಂದು ಸಣ್ಣ ದೇಹವನ್ನು ಹೊಂದಿರೋದ್ರಿಂದ ಗಾಳಿಯ ದಿಕ್ಕಿನಲ್ಲಿ ಗಾಳಿಯ ಜೊತೆಗೆ ಅತ್ಯಂತ ಹೆಚ್ಚಿನ ಒಂದು ಡಿಸ್ಟೆನ್ಸ್ ಅಂದ್ರೆ ದೂರವನ್ನು ಅತಿ ಕಡಿಮೆ ಸಮಯದಲ್ಲಿ ಇದು ಒಂದು ಪೂರೈಸಿ ಅಂದ್ರೆ ಬೇರೆ ಒಂದು ಪ್ರದೇಶದಲ್ಲಿ ಕೂಡ ಹಾನಿ ಮಾಡಲು ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ದೇಶದಲ್ಲಿ ಬಂದಿರೋದ್ರಿಂದ ಇದನ್ನು ನೈಸರ್ಗಿಕವಾಗಿ ತಿಂದು ಇದರ ಸಂಖ್ಯೆಯನ್ನು ಕಡಿಮೆ ಮಾಡತಕ್ಕಂಥ ನೈಸರ್ಗಿಕ ಶತ್ರುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಹಾಗೂ ಇದಕ್ಕೆ ಬೇಕಾದಂಥ ಆಸರ ಸಸ್ಯಗಳು ವರ್ಷವಿಡೀ ನಮ್ಮ ಪ್ರದೇಶದಲ್ಲಿ ಸಿಗೋದ್ರಿಂದ ಇದು ದೈತ್ಯಾಕಾರವಾಗಿ ಒಂದು ಬೆಳೆಯಲು ಒಂದು ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇದು ತನ್ನ ಒಂದು ಜೀವಿತ ಲೈಫ್ ಜೀವನ ಚಕ್ರವನ್ನು ಅಂತ ಏನು ಹೇಳ್ಕರ್ತೀವಲ್ಲ ಇದು ಕೇವಲ 30-40 ದಿನಗಳಲ್ಲಿ ಪೂರೈಸ್ತೈತಿ. ಅದೇ ರೀತಿಯಾಗಿ ಈ ಕೋಶ ವ್ಯವಸ್ಥೆಯಿಂದ ಹೊರಗೆ ಬಂದಂತಹ ಒಂದು ಪ್ರೌಢ ಕೀಟವು ಮೊಟ್ಟೆಗಳನ್ನು ಇಡುಗಿಂತ ಮುಂಚಿತವಾಗಿ ಅದು 100 ದೂರವನ್ನು ಕ್ರಮಿಸಿ ಎಲ್ಲಿ ಆಹಾರ ಸಿಗುತ್ತದೆಯೋ ಅಥವಾ ಸಂಗಾತಿ ಸಿಗುತ್ತದೆಯೋ ಅಂತ ಒಂದು ಪ್ರದೇಶದಲ್ಲಿ ಇಳಿದು ಅದು ತನ್ನ ಸಂಗಾತಿಯೊಂದಿಗೆ ಮಿಲನ ಹೊಂದಿ ಅಂತ ಒಂದು ಪ್ರದೇಶದಲ್ಲಿ ಇದು ಮೊಟ್ಟೆಗಳನ್ನು ಇಟ್ಟು ತನ್ನ ಸಂತಾನ ಅಭಿವೃದ್ಧಿಯನ್ನು ಮಾಡೋದ್ರಿಂದ ಇದು ಮತ್ತು ಪ್ರತಿದಿನ ಒಂದು 100 ದೂರವನ್ನು ಇದು ಕ್ರಮಿಸಬಲ್ಲಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದೇ ರೀತಿಯಾಗಿ ಇದು ತನ್ನ ಒಂದು ಪ್ರೌಢ ವ್ಯವಸ್ಥೆಯನ್ನು 10-12 ದಿನಗಳಲ್ಲಿ 2000 ದೂರಿನಷ್ಟು ದೂರವನ್ನು ಇದು ಕ್ರಮಿಸಬಲ್ಲಂತ ಒಂದು ಸಾಮರ್ಥ್ಯ ಹೊಂದಿರೋದ್ರಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರದೇಶದಲ್ಲಿ ಇದು ಹಾನಿ ಮಾಡಕ್ಕೆ ಒಂದು ಕಾರಣ ಅಂತ ನಾವು ಹೇಳಬಹುದು. ಇದಕ್ಕೆ ಗಾಳಿಯ ಒಂದು ರಭಸಕ್ಕೆ ಅಂದರೆ ಗಾಳಿಯ ಒಂದು ಒತ್ತಡಕ್ಕೆ ಅಥವಾ ಗಾಳಿಯ ಒಂದು ವೇಗಕ್ಕೆ ದಿಕ್ಕಿಗೆ ಇದು ಹರಡ್ತದೆ ಅಂತ ಹೇಳಿದ್ರೆ ನೀವು ಗಾಳಿಯ ಮುಖಾಂತರನೇ ಬೇರೆ ಕಡೆಯಿಂದ ನಮ್ಗೆ ನಮ್ಮ ದೇಶಕ್ಕೆ ಪ್ರವೇಶ ನೀಡಿದೆಯೋ ಹೇಗಿದು ಈ ಕಡೆ ಬಂತು ಸರ್? ಈಗ ಕೆಲವೊಂದಷ್ಟು ಇದು ನಮ್ಮಲ್ಲಿ ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಇದು ಬಂದಿದೆ ಅನ್ನೋದ್ರ ಬಗ್ಗೆ ಇನ್ನೂ ನಿಖರವಾಗಿ ನಮಗೆ ಗೊತ್ತಾಗಿಲ್ಲ. ಮುಖ್ಯವಾಗಿ ಈಗ ಬೇರೆ ದೇಶದಿಂದ ಬೀಜಗಳನ್ನು ನಮ್ಮ ದೇಶದಲ್ಲಿ ತರಿಸಿಕೊಂಡಾಗ ಬೀಜಗಳ ಮುಖಾಂತರ ಹರಡಿರುವಂತ ಒಂದು ಸಾಧ್ಯತೆ ಈ ಇದರಲ್ಲಿ ಇದೆ. ಇದು ಗಾಳಿಯ ವೇಗ ಅಂತಂತಂದ್ರೆ ಇದ್ರದ್ದು ಒಂದು ವಲಸೆ ನೇಚರ್ ಇರೋದ್ರಿಂದ ಗಾಳಿಯ ದಿಕ್ಕಿನಲ್ಲೇ ಇದು ಚಲಿಸೋದ್ರಿಂದ ಇದು 100 ಪ್ರತಿ ದಿವಸ 100 ಅಂದ್ರೆ 10-12 ದಿವಸದಲ್ಲಿ 2000 ಕ್ರಮಿಸುವುದರಿಂದ ಇದು ಬಹಳಷ್ಟು ಹೆಚ್ಚಿನ ಪ್ರದೇಶದಲ್ಲಿ ಹಾನಿ ಮಾಡಕ್ಕೆ ಇದೇ ಒಂದು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ನಾವು ಸರ್. ಈಗ ಈ ಫಾಲ್ ಮಾರ್ವಿವಾಮ ಕೀಟವು ಈ ಬೆಳೆಯಲ್ಲಿ ಯಾವ ರೀತಿಯ ಒಂದು ಹಾನಿ ಉಂಟು ಮಾಡ್ತದೆ ಅಂದ್ರೆ ರೈತರಿಗೆ ಹೇಗೆ ಗೊತ್ತದೆ, ಇದು ಗೊತ್ತಾಗ್ತದೆ ಇದರದ ಒಂದು ಹಾನಿಯನ್ನು ಅದನ್ನು ಹೇಗೆ ಗುರುತಿಸ್ತಾರೆ ಈ ರೈತರು? ಈ ಫಾಲ್ ಮಾರ್ವಿವಾಮ್ ಅಂತ ನೀವು ಕೀಟ ಹೇಳ್ತಿರಲ್ಲ, ಇದರ ಬೆಳವಣಿಗೆ ಬಗ್ಗೆ ತಿಳಿಸಿ, ಹೇಗೆ ಅದು ಹರಡ್ತದೆ? ಹೌದು, ಇದು ಒಂದು ಮುಖ್ಯವಾದಂತಹ ಒಂದು ಇದೆಲ್ಲ ರೈತ ಬಾಂಧವರು ತಿಳ್ಕೊಳ್ಬೇಕಂತ ಒಂದು ಅಂಶವಾಗಿದೆ. ಯಾಕಂತಂದ್ರೆ ನಾವು ಗೋವಿನ ಜೋಳದಲ್ಲಿ ಕೇವಲ ಈ ಪಾಲ ಆರ್ಮಿ ವರ್ಮ್ ಅಲ್ಲದೆ ಇನ್ನೂ ಎರಡು ಕೀಟಗಳು ಬರೋದ್ರಿಂದ, ಸೊ ಇದು ಪಾಲ ಆರ್ಮಿ ವರ್ಮದ ಕೀಟ ನಮ್ಮ ಬೆಳೆಗಳಲ್ಲಿ ಬಂದಿದೆ ಅನ್ನೋದು ಗುರುತ ಹಿಡಿದು ಅತ್ಯಂತ ಒಂದು ಮುಖ್ಯವಾಗಿದೆ. ಇದನ್ನ ಯಾವ ರೀತಿ ನಾವು ಗುರುತ ಹಿಡಿದು ಹಚ್ಚಬೇಕಂತಂದ್ರೆ, ಮೊಟ್ಟೆಯಿಂದ ಹೊರಬಂದಂತ ಕೀಟಗಳು ಮೊದಲು ಸಮೂಹವಾಸಿಗಳಾಗಿರ್ತವೆ. ಅಂತಂದ್ರೆ ಮೊದಲೇ ಏನು ಒಂದು ಮತ್ತು ಎರಡು ಹಂತದಲ್ಲಿ ಇರುವಾಗ ಅವು ತಮ್ಮ ಮೊಟ್ಟೆಯ ಸಿಪ್ಪೆಯನ್ನೇ ತಿಂದು ಬದುಕುತ್ತವೆ. ನಂತರ ಎರಡು ಮತ್ತು ಮೂರನೇ ಇನ್ಸ್ಟಾರ್ ಅಂತೇಳಿ ಕರಿತೀವಿ ನಾವು ಹಂತಗಳನ್ನೇ, ಆ ಸಮಯದಲ್ಲಿ ಇವು ಗೋವಿನ ಜೋಳದ ಸುಳಿಯಲ್ಲಿ ಇದ್ದುಕೊಂಡು ಸಸ್ಯದ ಹರಿತನ ಅಂದ್ರೆ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತೆ. ಮೊದಲನೇ ಹಂತದಲ್ಲಿ ಹೇಳಬೇಕಂತಂದ್ರೆ ಎಲೆಗಳ ಮೇಲುಗಡೆ ಸಣ್ಣ ಸಣ್ಣ ಒಂದು ಬಿಳಿ ಮಚ್ಚೆಗಳ ತರ ಇದು ಕಂಡು ಬರುತ್ತದೆ. ನಂತರ ದಿನಗಳಲ್ಲಿ ಇದು ಬೆಳೆಯುತ್ತಿರುವಂತಹ ಸುಳಿಯನ್ನು ತಿನ್ನುವುದರಿಂದ ಸುಳಿಯಿಂದ ಓಪನ್ ಆಗಿ ಹೊರಗಡೆ ಬಂದಂತಹ ಎಲೆಗಳನ್ನು ನಾವು ಗಮನಿಸಿದಾಗ ಎಲೆಗಳಲ್ಲಿ ಸಮಾನಾಂತರವಾಗಿ ಒಂದು ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ರಂಧ್ರಗಳನ್ನು ನಾವು ಕಾಣಬಹುದು. ಇದೇ ರೀತಿಯಾಗಿ ನಾವು ಬೇರೆ ಹುಳುಗಳನ್ನು ನೋಡಿದ್ರೆ ಅಲ್ಲಿ ಸಣ್ಣ ಸಣ್ಣ ಸೈಜಿನ ರಂಧ್ರಗಳು ಕಂಡು ಬರ್ತವೆ. ಇದರಲ್ಲಿ ಸಮಾನಾಂತರವಾಗಿ ಇರತಕ್ಕಂಥ ದೊಡ್ಡ ಗಾತ್ರದ ರಂಧ್ರಗಳನ್ನು ಕಾಣಬಹುದು. ಅದರ ಜೊತೆಗೆ ಸುಳಿಯಲ್ಲಿ ಒಂಥರ ಹಿಟ್ಟಿನ ಇದು ಕಟಿಗೆ ಪುಡಿ ಆಕಾರದ ಹಿಕ್ಕೆಗಳನ್ನು ನಾವು ಸುಳಿಯಲ್ಲಿ ಕಾಣಬಹುದು. ಈ ರೀತಿಯಾಗಿ ನಮ್ಮ ಬೆಳೆಗಳಲ್ಲಿ ಈ ರೀತಿ ನಮ್ಮ ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದರೆ ಇದು ಫಾಲ್ ಆರ್ಮಿ ವರ್ಮ್ ನಮ್ಮ ಇದರಲ್ಲಿ ಬಂದಿದೆ ಅಂತ ನಾವು ಅನ್ಕೊಳ್ಬೇಕಾಗುತ್ತೆ. ಈಗ ಗೋವಿನ ಜೋಳದಲ್ಲಿ ಕಂಡುಬರುವ ಕಾಂಡ ಕೊರಕ ಮತ್ತು ಸ್ಥಾನಿಕ ಸೈನಿಕ ಹುಳು ಇತ್ಯಾದಿ ಕೀಟಗಳು ಕಂಡುಬರುತ್ತದೆ ಅಲ್ವಾ? ಅಂತ ಸಮಯದಲ್ಲಿ ನಾವು ಫಾಲ್ ಆರ್ಮಿ ವರ್ಮ್ ಕೀಟವನ್ನು ಯಾವ ರೀತಿಯಾಗಿ ಗುರುತಿಸಬಹುದು? ಅಂದ್ರೆ ಇದರ ಮತ್ತೆ ಅದರ ಒಂದು ವ್ಯತ್ಯಾಸ ಇರ್ತದೆ ನೋಡಿ, ಕಾಂಡ ಕೊರಕ ಮತ್ತು ಸ್ಥಾನಿಕ ಸೈನಿಕ ಹುಳು ಇದರ ಮಧ್ಯದಲ್ಲಿ ಒಂದು ವ್ಯತ್ಯಾಸ ಹೇಗಿರ್ತದೆ? ಫಾಲ್ ಆರ್ಮಿ ವರ್ಮ್ ಕೀಟವನ್ನು ಹೇಗೆ ಗುರುತಿಸುವುದು ಈ ಇದರ ಮಧ್ಯದಲ್ಲಿ? ಇದು ಒಂದು ಅತ್ಯಂತ ಒಂದು ಉತ್ತಮವಾದಂತಹ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಗೋವಿನ ಜೋಳದಲ್ಲಿ ಕೇವಲ ಇದು ಪಾಲ್ ಆರ್ಮಿ ವರ್ಮ್ ಅನ್ನೋ ಒಂದು ಕೀಟವೊಂದು ಅಲ್ಲದೆ ಇದಕ್ಕಿಂತ ಮುಂಚಿತವಾಗಿ ಇದು ಈ ವರ್ಷ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕಂತಂದ್ರೆ ಗೋವಿನ ಜೋಳದಲ್ಲಿ ಮೊದಲಿನಿಂದಲೂ ಕಂಡು ಬರ್ತಕ್ಕಂಥ ಕೀಟ ಅಂತಂದ್ರೆ ಒಂದು ಕಾಂಡ ಕೊರಕ. ಈ ಕಾಂಡ ಕೊರಕ ಯಾವ ರೀತಿಯಾಗಿ ಹಾನಿಯನ್ನು ಮಾಡುತ್ತದೆ ಅಂತಂದ್ರೆ ಇದು ಕೂಡ ಬೆಳವಣಿಗೆ ಹೊಂದತಕ್ಕಂಥ ಸುಳಿಯಲ್ಲಿ ಇದ್ದುಕೊಂಡು ಸುಳಿಯನ್ನು ಕೊರೆಯುವುದರಿಂದ ಇದರಲ್ಲಿ ಅತ್ಯಂತ ಕಡಿಮೆ ಸಣ್ಣ ಪಿನ್ ಹೆಡ್ ಸೈಜ್ಡ್ ಹೋಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಈ ಸಣ್ಣ ಸಣ್ಣ ಗಾತ್ರದ ರಂಧ್ರಗಳು ಕಂಡು ಬರುತ್ತವೆ ಮತ್ತು ಇದು ಗೋವಿನ ಜೋಳ ಒಂದು ತಿಂಗಳ ನಂತರ ಬೆಳೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಸೊ ಅದೇ ರೀತಿಯಾಗಿ ಸ್ಥಾನಿಕ ಸೈನಿಕೋಳ ಅಂತ ಹೇಳ್ಕೊಳ್ತಾನು, ಕಳೆದ ವರ್ಷ ಇದರ ಹಾವಳಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಇದು ಸಂಪೂರ್ಣವಾಗಿ ಎಲೆಗಳನ್ನು ತಿಂದಾಕಿ ಕೇವಲ ಆ ನರಗಳಂತ ಹೇಳ್ತು ಮಿಡಲ್ ವೇನ್ಸ್ ಅಂತ ಅದು ಮಾತ್ರ ಉಳಿಯುತ್ತದೆ. ಮತ್ತೆ ಆಲ್ಮೋಸ್ಟ್ ಆಲ್ ಇದು ರಾತ್ರಿ ಸಮಯದಲ್ಲಿ ಈ ತರ ಹಾವಳಿ ಜಾಸ್ತಿ ಆಗಿ ಕಂಡು ಬರುತ್ತೆ. ಹಗಲಿ ಟೈಮಲ್ಲಿ ಇದು ಗಿಡಗಳ ಕಾಂಡದ ಕೆಳಭಾಗದಲ್ಲಿ ಮಣ್ಣಿನಲ್ಲಿ ಅಥವಾ ಸಸ್ಯಗಳ ಅವಶೇಷಗಳ ಅಡಿಯಲ್ಲಿ ಇದು ಅವಿತ್ಕೊಂಡಿರ್ತದೆ. ಬಟ್ ನಾವು ಈ ಪಾಲ್ ಆರ್ಮಿ ವರ್ಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಸಸ್ಯದ ಒಂದು ಬೆಳವಣಿಗೆ ಒಂದು 10-15 ದಿನಗಳಿಂದ ಹಿಡಿದು ತೆನೆಯಾಗುವ ಹಂತದವರೆಗೂ ಈ ಒಂದು ಕೀಟದ ಹಾವಳಿ ಕಂಡು ಬರುತ್ತದೆ. ಮತ್ತು ಈ ಕೀಟದ ಹಾವಳಿ ಕಂಡು ಬಂದಂತ ಪ್ರದೇಶದಲ್ಲಿ ಜಾಸ್ತಿ ಸುಳಿಯ ಹತ್ತಿರ ಈ ತರ ಒಂದು ಹಿಕ್ಕೆಗಳನ್ನು ಕಂಡು ಬರ್ತವೆ ಮತ್ತು ಸೀರಿಯಲ್ ಆಗಿ ಹೋಲ್ಗಳಿರೋದನ್ನು ನಾವು ಕಂಡುಕೊಳ್ಬೋದು. ಇದರ ಜೊತೆಗೆ ಈ ಕೀಡೆನ ಬೇರೆ ಕೀಡೆ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಇದರ ತಲೆಯ ಮೇಲ್ಗಡೆ ಉಲ್ಟಾ ವಾಯ್ ಆಕಾರದ ಒಂದು ಗುರುತನ್ನು ನಾವು ಕಂಡು ಬರಬಹುದು. ಈ ರೀತಿಯಾಗಿ ಮಾರ್ಕಿಂಗು ತಲೆಯ ಮೇಲ್ಗಡೆ ಬೇರೆ ಕೀಡೆಗಳಲ್ಲಿ ಕಂಡು ಬರೋದಿಲ್ಲ. ಅದರ ಜೊತೆಗೆ ಈ ಕೀಡೆಯ ಕೊನೆಯ ಎರಡು ಏನು ಅಬ್ಡಮಿನಲ್ ಸೆಗ್ಮೆಂಟ್ಸ್ ಅಂತ ಏನು ಕರಿತೀವಿ ಅಲ್ಲಿ ನಾಲ್ಕು ಒಂದು ಚುಕ್ಕೆಗಳ ತರ ನಾಲ್ಕು ಚುಕ್ಕೆಗಳು ಕಂಡು ಬರ್ತಾವೆ ಮತ್ತು ಪ್ರತಿ ಚುಕ್ಕೆಯ ಮೇಲ್ಗಡೆ ರೋಮಗಳಿರೋದನ್ನು ಕೂಡ ನಾವು ಅಲ್ಲಿ ಗಮನಿಸಬಹುದು. ಇವೆರಡೂ ಒಂದು ಈ ಕೀಟದ ಒಂದು ಮುಖ್ಯವಾದಂತಹ ಲಕ್ಷಣಗಳಂತ ನಾವು ಹೇಳ್ಬೋದು ಇದರಲ್ಲಿ. ಸರಿ, ಈಗ ಈ ಒಂದು ಕೀಟ ಇದೆಯಲ್ಲ, ಈ ಹೊಸ ರೀತಿಯ ಒಂದು ಕೀಟ ಇದು ಫಾಲ್ ಆರ್ಮಿ ವರ್ಮ್, ಇದು ಬೆಳೆಯನ್ನು ಭಾಳ ಹಾನಿ ಮಾಡುತ್ತೆ ಅಂತ ನೀವು ಹೇಳಿದ್ರಿ. ಇದು ಯಾವ ಮಟ್ಟದಲ್ಲಿ ಹಾನಿ ಮಾಡುತ್ತೆ ಮತ್ತು ಇದನ್ನು ಸಿಂಪರಣೆ ಮಾಡಬೇಕಾದ್ರೆ, ಈಗ ಇದನ್ನು ಹತೋಟಿಯಲ್ಲಿ ತರಬೇಕಾದ್ರೆ, ಈ ಕೀಟಬಾಧೆಯಿಂದ ಹತೋಟಿಗೆ ಬರಬೇಕಾದ್ರೆ ಯಾವ ಮಟ್ಟದ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ ಮತ್ತು ಯಾವ ಮಟ್ಟದಲ್ಲಿರುವ ಒಂದು ಹಾನಿಯನ್ನು ನೋಡಿಕೊಂಡು ಗುರುತಿಸಿ ಈ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ ಹೇಳಿ. ಹಾ, ಈ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಟ್ಟೆ ಅಲ್ಲಿ ಕೀಟ ಬರಲಿ ಅಥವಾ ಒಂದು ಸ್ವಲ್ಪ ಹಾನಿ ಇರ್ತದೆ ಅಂತ ಸಮಯದಲ್ಲಿ ಕೂಡ ಕೀಟನಾಶಕವನ್ನು ಸಿಂಪರಣೆಯನ್ನು ಮಾಡ್ತಕ್ಕಂಥ ಪದ್ಧತಿ ರೂಢಿಯಲ್ಲಿದೆ. ಹೀಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಸಿಂಪರಣೆ ಮಾಡೋದು ಕೂಡ ತುಂಬ ಕಷ್ಟವಾದ ಕೆಲಸ ಆಗಿದೆ. ಇಂಥ ಸಮಯದಲ್ಲಿ ನಾವು ಯಾವ ಒಂದು ಸಮಯದಲ್ಲಿ ಅಥವಾ ಎಷ್ಟು ಪರ್ಸೆಂಟ್ ಹಾನಿ ಮಾಡಿದಂಥ ಸಮಯದಲ್ಲಿ ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕನ್ನೋದು ತಿಳ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿದೆ. ಈ ಪಾಲ್ ಆರ್ಮಿ ವರ್ಮ್ ಏನು ಸ್ಪೊಡಪ್ಟ್ರ ಪ್ರೂಜಿಫೆರಿಡಾ ಅನ್ನುವಂಥ ಕೀಟದ ಹೇಳಬೇಕಂತಂದ್ರೆ ಸಸ್ಯ ಆರಂಭಿಕ ಹಂತದಲ್ಲಿ ಇದ್ದಾಗ ಶೇಕಡ 20% ಸುಳಿಯ ಹಾನಿಯ ಆದಂತಹ ಸಮಯದಲ್ಲಿ ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡುವುದು ಸೂಕ್ತವಾಗಿದೆ. ಅದೇ ರೀತಿಯಾಗಿ ಮಧ್ಯಮ ಹಂತದಲ್ಲಿರುವಾಗ ಗೋವಿನ ಜೋಳದಲ್ಲಿ ಶೇಕಡ 40% ಹಾನಿ ಮಧ್ಯಮ ಹಂತದ ನಂತರ ಒಂದು 30-45 ದಿನಗಳ ಈ ಅವಧಿಯಲ್ಲಿ ಒಂದು 40% ಸುಳಿ ಹಾನಿ ಇದ್ದಂಥ ಸಮಯದಲ್ಲಿ ನಾವು ಸಿಂಪರಣೆ ಮಾಡುವುದು ಸೂಕ್ತ. ಅದೇ ರೀತಿಯಾಗಿ ತುರಾಯಿ ಹಂತದಲ್ಲಿ ಇದ್ದಾಗ ಕೂಡ ಶೇಕಡ 20% ಸುಳಿ ಹಾನಿಯಾದಂಥ ಸಮಯದಲ್ಲಿ ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡುವುದು ಒಂದು ಸೂಕ್ತವಾದ ಕಾಲ ಅಂತ ಹೇಳಬಹುದು. ಅಂದರೆ ರೈತರು ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಈ ಒಂದು ಫಾಲ್ ಮಾರ್ಮಿ ಓಮಿಂದ, ತಮ್ಮ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಅಸೆಸ್ ಮಾಡಬೇಕಂದ್ರೆ ಗುರುತಿಸಬೇಕು. ಆಮೇಲೆ ಅದಕ್ಕೆ ತಕ್ಕದಾಗಿ ಅಂದರೆ 20% ಇದ್ದರೆ ಇಷ್ಟೇ ಸಿಂಪರಣೆ ಮಾಡಬೇಕು, ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು, 40% ಇದ್ದರೆ ಇಷ್ಟೇ ಮಾಡಬೇಕು, ಇದೆಲ್ಲ ನೋಡಿಕೊಂಡು ಮಾಡಬೇಕು. ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹಾನಿ ಇತ್ತು ಅಂತಂದರೆ ಅವಾಗ ಸ್ವಲ್ಪ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಅಥವಾ ಪ್ರಿಕಾಷನರಿ ಮೇಜರ್ ಆಗಿ ನಾವು ತಗೊಳ್ಬೋದು. ಅಥವಾ ಸ್ವಲ್ಪ ಪ್ರಮಾಣದ ಹಾನಿ ಇದ್ದಂಥ ಸಮಯದಲ್ಲಿ ಈ ಕೀಟನಾಶಕವನ್ನು ಸಿಂಪರಣೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಹಾನಿಯ ಮಟ್ಟ ಇದ್ದ ನಂತರ ಸಿಂಪರಣೆ ಮಾಡಿದರೆ ನಮ್ಮ ಸಿಂಪರಣೆಗೆ ಖರ್ಚು ಮಾಡಿದಂಥ ವೆಚ್ಚ ಮತ್ತು ಅದರಿಂದ ನಮಗೆ ಬಂದಂಥ ಲಾಭ ಆಗುತ್ತೆ. ಇಲ್ಲಲ್ಲ ಅಂತಂದರೆ ನಾವು ಸಿಂಪರಣೆ ಮಾಡೋದು ಅದರಲ್ಲಿ ಏನೋ ಅಂತ ನಮಗೆ ಹೇಳ್ಕೊಳ್ಳುವಂಥ ಒಳ್ಳೆಯ ರಿಸಲ್ಟ್ ನಮಗೆ ಸಿಗೋದಿಲ್ಲ. ಆದ್ದರಿಂದ ಸ್ವಲ್ಪ ಈ ಹಾನಿಯ ಮಟ್ಟವನ್ನು ನೋಡಿ ಸಿಂಪರಣೆ ಮಾಡಿದ್ದೆ ಆದಲ್ಲಿ ನಾವು ಬೆಳೆಗಾಗಿ ಮಾಡ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಸರಿ, ಈಗ ಈ ಫಾಲ್ ಮಾರ್ಗಿವಮ್ ಅಂತ ಒಂದು ಹೊಸ ರೀತಿಯ ಒಂದು ಕೀಟಬಾಧೆ ಅಲ್ವಾ ಗೋವಿನ ಜೋಳದಲ್ಲಿ ಕಂಡುಬರುವಂಥದ್ದು, ಇದರ ಒಂದು ಸಮಗ್ರ ನಿರ್ವಹಣೆ ಆಗಬೇಕಾದ್ರೆ ಏನು ಮಾಡಬೇಕು? ಈ ಫಾಲ್ ಆರ್ಮಿವರ್ಮ್ ಕೀಟವನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡುವುದು ಒಂದು ಅತ್ಯಂತ ಅವಶ್ಯಕವಾದಂಥ ಸನ್ನಿವೇಶ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಬಂದಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಶಿಫಾರಸು ಮಾಡಿದಂಥ ನಿರ್ವಹಣಾ ಕ್ರಮಗಳ ಇಲ್ಲದೇ ಇರುವುದರಿಂದ ಇದನ್ನು ಸಮಗ್ರವಾಗಿ ಹತೋಟಿ ಮಾಡುವುದು ಒಂದೇ ನಮ್ಮಲ್ಲಿ ಇರತಕ್ಕಂಥ ನಮ್ಮ ಮುಂದೆ ಇರತಕ್ಕಂಥ ಒಂದು ಕ್ರಮವಾಗಿದೆ. ಈ ಕೀಟವನ್ನು ಸಮಗ್ರವಾಗಿ ಯಾವ ರೀತಿ ಹತೋಟಿ ಮಾಡಬೇಕಂತ ಹೇಳಿದರೆ, ಮೊದಲನೇದಾಗಿ ಬೆಳೆ ಕಟಾವು ಮಾಡಿದ ನಂತರ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಇರತಕ್ಕಂಥ ಕೀಟದ ಕೋಶಗಳಾಗಲಿ ತತ್ತೆಗಳಾಗಲಿ ಇವುಗಳು ಭೂಮಿಯ ಮೇಲ್ಗಡೆ ಬಂದು ಬಿಸಿಲಿನ ಪ್ರಖರತೆ ಅಥವಾ ವಿವಿಧ ಕೀಟಗಳನ್ನು ತಿಂತಕ್ಕಂಥ ಹಕ್ಕಿಗಳನ್ನು ತಿಂದು ನಾಶ ಮಾಡೋದ್ರಿಂದ ಈ ಕೀಟದ ಹಾವಳಿಯನ್ನು ನಾವು ಕಡಿಮೆ ಮಾಡಬಹುದು. ಇದರ ಜೊತೆಗೆ ಅಂತರ ಬೆಳೆಯಾಗಿ ಕೀಟ ವಿಕರ್ಷಕ ಬೆಳೆಯಾದಂಥ ಡೆಸ್ಮೋಡಿಯಂ ಪ್ರಭೇದದ ಸುತ್ತಲೂ ಆಕರ್ಷಕ ಬೆಳೆಗಳಾದಂಥ ನೇಪೇರ್ ಹುಲ್ಲನ್ನು ಬೆಳೆಯೋದ್ರಿಂದ ಕೂಡ ಈ ಕೀಟದ ಹಾವಳಿಯನ್ನು ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಗೋವಿನ ಜೋಳದ ಜೊತೆಗೆ ಅಲಸಂದಿ ಆಗಲಿ ವಟಾಣಿ ಅವರೇ ಅಂದರೆ ಲ್ಯಾಬ್ಲಾಬ್ ಅವರೇ ಇನ್ನು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಕೂಡ ಈ ಕೀಟದ ಬಾಧೆಯನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಇದರ ಜೊತೆಗೆ ನಿಸರ್ಗದಲ್ಲಿ ಅಂದರೆ ನೈಸರ್ಗಿಕ ಶತ್ರುಗಳಂತ ಹೇಳಿ ಕರಿತೇನೆ, ಈ ಸ್ಪೊಡಪ್ಟ್ರಾ ಪ್ರೂಜಿಪೆರಡಾ ಕೀಟದ ಮೇಲೆ ಟಿಲಿನೋಮಸ್ ರಿಮಸ್ ಮತ್ತು ಟ್ರೈಕೋಗ್ರಾಮ ಪ್ರೆಟಿಯೋಸಮ್ ಎಂಬಂಥ ಎರಡು ಮೊಟ್ಟೆನಾಶಕ ಕೀಟಗಳು ಯಶಸ್ವಿಯಾಗಿ ಈ ಕೀಟದ ಮೊಟ್ಟೆಯನ್ನು ನಾಶಪಡಿಸುತ್ತವೆ ಅಂತೇಳಿ ನಮಗೆ ಕಂಡು ಬಂದಿದೆ. ಸೊ ಈ ಎರಡು ನೈಸರ್ಗಿಕ ಶತ್ರುಗಳನ್ನು ನಾವು ಗೋವಿನ ಜೋಳದಲ್ಲಿ ಅವುಗಳನ್ನು ಪೋಷಿಸಿ ಬೆಳೆಸುವುದರಿಂದ ಈ ಕೀಟದ ಹಾವಳಿಯನ್ನು ನಾವು ಕೂಡ ಕಡಿಮೆ ಮಾಡಬಹುದಾಗಿದೆ. ಅಂದರೆ ಇದೊಂದು ಹೊಸ ರೀತಿಯ ಒಂದು ಕೀಟ ಅಲ್ಲ ಫಾಲ್ ಮಾರ್ಗಿವಮ್. ಮೊದಲೆಲ್ಲ ನಾವು ನಾಶ ಮಾಡಿಸುವುದರಿಂದ ಮುಂದೆ ಅವುಗಳ ಕೀಟಗಳು ಹೊರಗಡೆ ಬರದೆ ಅಲ್ಲಿಂದ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಇದರ ಹಾನಿ ಆಗದೇನೆ ನಾವು ಕೀಟಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಅಂದರೆ ಇದರ ಒಂದು ಹತೋಟಿ ಮಾಡಲಿಕ್ಕೆ ಈ ಫಾಲ್ ಮಾರ್ಮಿವಮ್ ಅಂತ ಒಂದು ಆ ಕೀಟದ ಒಂದು ತತ್ತಿಗಳನ್ನು ಅಥವಾ ಇದರ ಒಂದು ಹರಡುವಿಕೆಯನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಒಂದು ಸಾಕಷ್ಟು ಸಂಶೋಧನೆಗಳು ಆಗಿರಬೇಕು, ಸಾಕಷ್ಟು ಕೀಟನಾಶಕಗಳು ಬಂದಿವೆ ಅನ್ನು ಹೇಳಿ. ಇತ್ತೀಚೆಗೆ ಈ ಕೀಟವು ಇತ್ತೀಚಿನ ದಿನಗಳಲ್ಲಿ ಅಂದರೆ ಇದೇ ಜುಲೈ ತಿಂಗಳಲ್ಲಿ ನಮ್ಮಲ್ಲಿ ಇದರ ವರದಿಯಾಗಿರೋದ್ರಿಂದ ಇದಕ್ಕೆ ಯಾವುದೇ ಥರದಂಥ ಶಿಫಾರಸಿತ ಕ್ರಮಗಳೇ ನಮ್ಮಲ್ಲಿ ಲಭ್ಯವಿರೋದಿಲ್ಲ. ಹೀಗಾಗಿ ಕೆಲವೊಂದಷ್ಟು ರೈತರು ತಮ್ಮ ಇದು ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ಬಂದಿರೋದ್ರಿಂದ ರೈತರು ಕೂಡ ಕೆಲವೊಂದಷ್ಟು ಕೀಟನಾಶಕಗಳನ್ನು ಸಿಂಪರಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇರ್ಬೋದು, ಬೆಂಗಳೂರಿನ ವಿಜ್ಞಾನಿಗಳು ಕೂಡ ಕೆಲವೊಂದಷ್ಟು ಕೀಟನಾಶಕಗಳನ್ನು ಒಂದು ತಾತ್ಕಾಲಿಕ ನಿರ್ವಹಣಾ ಕ್ರಮಗಳಂತ ಹೇಳಿ ಕೆಲವೊಂದಷ್ಟು ಹೇಳಿದ್ದಾರೆ. ಅವುಗಳ ಸಂಶೋಧನೆ ಆಗ್ತಾ ಇದೆ, ಇದರ ಒಂದು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಸಂಶೋಧನೆ ಬೇರೆ ಬೇರೆ ಕಡೆಯಲ್ಲಿ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಸರ್, ಇದರ ಸಂಶೋಧನೆ ನಡೀತಾ ಇರೋದ್ರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಕೀಟವನ್ನು ಹತೋಟಿ ಮಾಡೋದಕ್ಕೋಸ್ಕರ ಕೆಲವೊಂದಷ್ಟು ತಾತ್ಕಾಲಿಕ ನಿರ್ವಹಣಾ ಕ್ರಮಗಳನ್ನು ನಾವು ರೈತರಿಗೆ ತಿಳಿಸ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಈ ಕೀಟದ ಬಾಧೆ ಕಡಿಮೆ ಇರತಕ್ಕಂಥ ಸಮಯದಲ್ಲಿ ಕ್ಲೋರ್ಪೈರಿಪಾಸ್ 20 EC ಅಂತಕ್ಕಂಥ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ 2 mL ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಕೀಟವನ್ನು ಕಡಿಮೆ ಮಾಡುವುದು. ಇದರ ಜೊತೆಗೆ ಇದು ಕ್ವಿನಾಲ್ಪಾಸ್ 25 EC ಇದು ಕೂಡ ಪ್ರತಿ ಲೀಟರ್ ನೀರಿಗೆ 2 mL ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಕೀಟವನ್ನು ಹತೋಟಿ ಮಾಡಬಹುದು. ಅದೇ ರೀತಿ ಈ ಕೀಟದ ಬಾಧೆ ಹೆಚ್ಚಿಗೆ ಇರತಕ್ಕಂತಹ ಸಮಯದಲ್ಲಿ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿನಲ್ಲಿ 0.4 gram ಅಥವಾ ಸ್ಪೈನೋಸೈಡ್ 45 SC 0.3 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಕೀಟವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದಾಗಿದೆ. ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತೇಳಿ ಈ ಕೀಟನಾಶಕ. ಇತ್ತೀಚಿನ ದಿನಗಳಲ್ಲಿ ನಾವು ರೈತರ ಅಭಿಪ್ರಾಯಗಳನ್ನು ಈ ಕೀಟ ಬಂದಂತ ಬೆಳೆಗಳಲ್ಲಿ ರೈತರು ಸಿಂಪರಣೆ ಮಾಡಿದಾಗ ರೈತರ ಅಭಿಪ್ರಾಯಗಳನ್ನು ಕೇಳಿದಾಗ ಇಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನುವಂತಹ ಕೀಟನಾಶಕದಿಂದ ಸಂಪೂರ್ಣವಾಗಿ ಈ ಕೀಟದ ಹತೋಟಿ ಆಗ್ತಾ ಇರೋದು ಕಂಡು ಬಂದಿರೋದ್ರಿಂದ ರೈತರು ಈ ಕೀಟನಾಶಕವನ್ನು ಸಿಂಪರಣೆ ಮಾಡಿ ಈ ಪಾಲ್ ಆರ್ಮಿ ವರ್ಮ ಎಂಬ ಕೀಟವನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇನ್ನು ಬೇರೆ ವಿಧಾನ ಇದಲ್ಲದೆ ಕೂಡ ಈಗಾಗಲೇ ಈ ಕೀಟದ ಹಾನಿಯಾಗಿರ್ತಕ್ಕಂಥ ವರದಿಯಲ್ಲಿ ಈ 2 ಕೀಟನಾಶಕಗಳನ್ನು ಬಿಟ್ಟು ಹಲವಾರು ಕೀಟನಾಶಕಗಳನ್ನು ಬೇರೆ ಬೇರೆ ರೈತರು ಬೇರೆ ಬೇರೆ ಕೀಟನಾಶಕಗಳನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿ ಲ್ಯಾಂಡಾ ಸೈಲೋತ್ರಿನ್ ಅನ್ನತಕ್ಕಂಥ ಒಂದು ಕೀಟನಾಶಕ ಕೂಡ 0.5 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಿದಾಗ ಇದರಿಂದ ಕೂಡ ನಮ್ಗೆ ಈ ಕೀಟದ ಹತೋಟಿ ಕಂಡು ಬಂದಿದೆ. ಇದರ ಜೊತೆಗೆ ಒಂದು ಸೈಪರ್ಮಿತ್ರಿನ್ ಅಂತ ಹೇಳ್ಬೋದು, ಸೈಪರ್ಮಿತ್ರಿನ್ ಕೂಡ 0.5 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸುಳಿಯಲ್ಲಿ ಬೀಳೋ ಹಾಗೆ ಸಿಂಪರಣೆ ಮಾಡಿದಾಗ ನಮ್ಗೆ ಈ ತರ ಹತೋಟಿ ಕೂಡ ಕಂಡು ಬಂದಿದೆ. ಇದರ ಜೊತೆಗೆ ಈ ಹರಳಿನ ರೂಪದಲ್ಲಿ ಇರತಕ್ಕಂಥ ಕೀಟನಾಶಕಗಳಾದ ಕಾರ್ಬೋಪ್ಯೂರನ್ ಪ್ರತಿ 1 ಎಕರೆಗೆ 3 kg ಈ ಹರಳುಗಳನ್ನು ಬೆಳೆಯ ಸುಳಿಯಲ್ಲಿ ಹಾಕುವುದರಿಂದ ಕೂಡ ಈ ಕೀಟದ ಹತೋಟಿಯನ್ನು ನಾವು ಕಾಣಬಹುದಾಗಿದೆ. ಇದರ ಜೊತೆಗೆ ಈ ಕೀಟದ ಬಾಧೆ ಕಡಿಮೆ ಇರತಕ್ಕಂಥ ಸಮಯದಲ್ಲಿ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೀಟನಾಶಕದ ಅಂಶ ಭೂಮಿಯಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆರ್ಗ್ಯಾನಿಕ್ ಸಾವಯವದ ಕಡೆಗೆ ಗಮನ ಹರಿಸೋದಾದ್ರೆ ಈ ಕೀಟದ ಹಾವಳಿ ಕಡಿಮೆ ಇರತಕ್ಕಂಥ ಸಮಯದಲ್ಲಿ ನಾವು ಕೆಲವೊಂದಷ್ಟು ಶಿಲೀಂಧ್ರ ಅಥವಾ ವೈರಾಣು ಬ್ಯಾಕ್ಟೀರಿಯಾ ಇಂಥ ಒಂದು ವಸ್ತುಗಳಿಂದ, ಅಂದರೆ ಈಗ ನ್ಯುಮೋರಿಯಾ ರಿಲೇ ಅಂತ ಹೇಳ್ಬೋದು, ಅಥವಾ ಮೆಟ್ರೈಜಿಯಂ ಅನಿಸೋಪ್ಲಿಯಾ ಅಂತ ಹೇಳ್ಬೋದು, ಅಥವಾ ಬ್ಯಾಸಿಲಸ್ ತುರಿಂಜೆನ್ಸಿಸ್ ಅನ್ನಂಥ ಜೀವಾಣುಗಳನ್ನು ಉಪಯೋಗಿಸಿ ಕೂಡ ಈ ಕೀಟವನ್ನು ಹತೋಟಿ ಮಾಡಬಹುದಾಗಿದೆ. ಇದು ಇದರ ಒಂದು ಹಾವಳಿ ಕಡಿಮೆ ಇರತಕ್ಕಂಥ ಸಮಯದಲ್ಲಿ ಈ ರೀತಿ ಒಂದು ಸಾವಯವ ವಿಧಾನದಿಂದ ಕೂಡ ಈ ಕೀಟವನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೂ ಒಂದು ಕೂಡ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಗೋವಿನ ಜೋಳದ ಬೆಳೆ ತುಂಬಾ ಎತ್ತರ ಇರತಕ್ಕಂಥ ಸಮಯದಲ್ಲಿ ನಾವು ಅದರಲ್ಲಿ ಸಿಂಪರಣೆ ಮಾಡುವುದಾಗಲಿ ಸ್ವಲ್ಪ ಕಷ್ಟವಾಗುತ್ತದೆ. ಅಂತಹ ಸಮಯದಲ್ಲಿ ಈ ವಿಷಪಾಷಣ ತಯಾರು ಮಾಡಿ ವಿಷಪಾಷಣವನ್ನು ಬೆಳೆಯಲ್ಲಿ ಎರಚುವುದರಿಂದ ಕೂಡ ಈ ಕೀಟವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು ಅಂತ ಗೊತ್ತಾಗಿದೆ. ಈ ವಿಷಪಾಷಣವನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕಂತಂದ್ರೆ 1 ಎಕರೆ ಪ್ರದೇಶಕ್ಕೆ 25 kg ಅಕ್ಕಿ ತೌಡು ಅಥವಾ ಗೋಧಿ ತೌಡುಗಳನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ 100 ml ಮೊನೊಕ್ರೋಟೋಪಾಸ್ 36 SL ಇರತಕ್ಕಂಥ ಇದು ಈ ಔಷಧಿಯನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ 2 kg ಬೆಲ್ಲ ಮತ್ತು 1-4 liter ನೀರು ಬೇಕಾಗುತ್ತದೆ. ಈ ರೀತಿಯಾಗಿ ಮೊದಲು 25 kg ಈ ತೌಡನ್ನು ಒಂದು ನೆಲದ ಮೇಲೆ ಹರಡಿ ಅದರಲ್ಲಿ 1 liter ಈ ಮೊನೊಕ್ರೋಟೋಪಾಸ್ ಈ ಔಷಧವನ್ನು ಬೆರೆಸಬೇಕು. ಇದಕ್ಕೆ 1-2 kg ಈ ಬೆಲ್ಲವನ್ನು ಚೆನ್ನಾಗಿ ಜಜ್ಜಿ ಇದರಲ್ಲಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣದ ಮೇಲೆ 3 liter ನೀರನ್ನು ಚಿಮುಕಿಸಿ ಈ ಮಿಶ್ರಣವನ್ನು ಚೆನ್ನಾಗಿ ಕಲಿಸಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಚೆನ್ನಾಗಿ ಬಾಯಿ ಕಟ್ಟಿ 2 ದಿನಗಳವರೆಗೆ ಕಳೆಯಲು ಬಿಡಬೇಕು. 2 ದಿನಗಳ ನಂತರ ಈ ಕಳಿತಂಥ ಮಿಶ್ರಣವನ್ನು ಈ ಗೋವಿನ ಜೋಳದ ಹೊಲದಲ್ಲಿ ಎಲೆಗಳ ಸುಳಿಯಲ್ಲಿ ಅಥವಾ ಎಲೆಗಳ ಮೇಲೆ ಮುಂಜಾನೆ ಅಥವಾ ಹೆಚ್ಚಾಗಿ ಸಾಯಂಕಾಲದ ಸಮಯದಲ್ಲಿ ಎರಚುವುದರಿಂದ ಈ ಕೀಟವನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡಬಹುದು ಅಂತೇಳಿ ಹೇಳಬಹುದು. ಅಂದರೆ ಈ ಫಾಲ್ಮ್ ಆರ್ಮಿ ಕೀಟದ ಅದರ ಒಂದು ಜೀವನ ಕ್ರಮ, ಆಮೇಲೆ ಅದರ ಹರಡುವಿಕೆ ಮತ್ತು ಅದನ್ನು ನಿಯಂತ್ರಣ ಮಾಡುವಂಥ ಬಗ್ಗೆ ಸಾಕಷ್ಟು ನೀವು ಹೇಳಿದಿರಿ. ಈಗ ರೈತರು ಇದರ ಬಗ್ಗೆ ಒಂದು ತಿಳುವಳಿಕೆ ಪಡೆಯಬೇಕಾದ್ರೆ ಅಥವಾ ಅದರ ಬಗ್ಗೆ ಏನಾದರೂ ಅವರು ನಿರ್ವಹಣೆ ಮಾಡಬೇಕಾದ್ರೆ ಅವರು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಸಂಪರ್ಕಿಸಬಹುದು. ಹಾಗಾದರೆ ಅವರಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಬಿಡ್ತೀರಾ? ನನ್ನ ಹೆಸರು ಡಾಕ್ಟರ್ ಅರ್ಜುನ್ ಸುಲ್ಗಿತಿ ಅಂತೇಳಿ, ನಾನು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಕೃಷಿ ಕೀಟಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9448112022. ಇನ್ನೊಮ್ಮೆ ಹೇಳ್ಬೋದಾ ಡಾಕ್ಟ್ರೆ? 9448112022. ಡಾಕ್ಟರ್ ಅರ್ಜುನ್ ಸುಲ್ಗಿತ್ತಿಯವರೇ, ಈ ಗೋವಿನ ಜೋಳದ ಬೇಸಾಯದಲ್ಲಿ ಇತ್ತೀಚೆಗೆ ಕಂಡುಬಂದ ಫಾಲ್ಮ್ ಆರ್ಮಿ ವರ್ಮ್

ಕರುನಾಳು ಕೃಪೆ ಮಾಡು ಶಿವಲಿಂಗೇವಿ. ಗೋಕರ್ಣದೊಳಗಿರುವ ಆತ್ಮಲಿಂಗೇವಿ, ಗೋಕರ್ಣದೊಳಗಿರುವ ಆತ್ಮಲಿಂಗೇವಿ, ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗೇವಿ, ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗೇವಿ, ವಿಶ್ವರಲಿಂಗವಿ ಮಾಲಿಂಗೇವಿ, ಕರುನಾಳು ಕೃಪೆ ಮಾಡು ಶಿವಲಿಂಗ.